ಹಾಗೆ ವೃದ್ಧಿ ಸಿದ್ಧಿ ಸಂಗತಿ ಈ ವಿಶ್ವಸ್ವರೂಪನಾದ ಗಣಪತಿಗೆ ಹಾಗೆ ವೃದ್ಧಿ ಸಿದ್ಧಿ ಸಂಗತಿ ನಾದ ಬ್ರಹ್ಮನಿಗೆ ಹೇಗೋ ಪರಮಾರ್ಥದ ಸರಸ್ವತಿ ರಸವೃತ್ತಿ ಹಂಸಗತಿ ಮಾನವನಿಗೆ ಹೇಗೋ ನವೋ ನವಮತಿ ಶ್ರುತಿ ಸಮ್ಮತಿ ಹಾಗೆ ವೃದ್ಧಿ ಸಿದ್ಧಿ ಸಂಗತಿ ಈ ವಿಶ್ವಸ್ವರೂಪನಾದ ಗಣಪತಿಗೆ ಹಾಗೆ ವೃದ್ಧಿ ಸಿದ್ಧಿ ಸಂಗತಿ. ನೋಡಿದ ಎಷ್ಟು ಚಂದ ಹೇಳಿದ್ರು ನೋಡ ಸುತಾರವ್ರು. ಹ್ಞೂ ಅಲ್ವೇ, ಎಡಿ ಹೆಂಗ್ ಮಾಡ್ತಾರ, ಏನೇನ್ ಮಾಡ್ತಾರ ಅದನ್ನ ಹೇಳಿದ್ರು. ಗಣಪತಿ ಹೆಂಗ್ ಹುಟ್ಟಿದ ಹೇಳಿದ್ರು, ಅದು ಮಣ್ಣಿನಿಂದ ಹುಟ್ಟಿದ, ಆಮೇಲೆ ಅದು ಏನದು ಆನೆ ಕುತ್ಕೊಂಡ್ಲು, ಹ್ಞೂ ಅವನ್ನೆಲ್ಲ ಹೇಳಿದ್ರು ನೋಡ್ಬೆ. ಮತ್ತೆ ನೀ ಮನ್ಯಾಗ ಕುಂತಿ ಅಂದ್ರೆ ನೀ ಹಿಂಗ ಕುಂತಿರ್ತಿ ಹಾಡಾಡ್ಕೊಂತ ಒಳಗ. ಮತ್ತೆ ನಾನು ನಿನ್ ಸಾಲಿಗೆ ಇಲ್ಲಿ ಕಸಿದ್ ನಮ್ಮಪ್ಪ ಏನ್ ಮಾಡಿ ನೋಡಿ, ಇವ ದಗದ ಬಾಂಡಿ ಅಡಿಗಿ ಇವನ್ನ ಕಲಿಯುದ ನಾನು. ಅದಕ್ಕೆ ನೀ ಸಾಲಿ ಅಂದ್ಕೂಡ ನಿಂಗೆ ಹೇಳಾಕತ್ತಿ ನೋಡಿಗ, ನಮ್ಮ ಊರಾಗಿನ ಸಾಲಿ ಒಳಗ ದಿನಾ ಸಂಜಿಕ ಒಂದ್ ತಾಸ ಮಾಸ್ತರ್ಗಳು ಪಾಠ ಹೇಳ್ಕೊಡಾಗತ್ತಾರ. ಅಂದ್ರೇನ ನೀ ಏನ್ ಪಾಠ ಚೀಲ ಹಾಕೊಂಡು ಹೋಗ್ಬೇಕಾಗಿಲ್ಲ, ನಿನಗ ನಿನ್ನ ಹೆಸರು ಕಲ್ಲವ್ವ ಅಂತ ಬರೆಯುವಟ್ಟು ಕಲ್ಸ್ಕೊಡ್ತಾರ. ಏನ್ ಈಗ ನಿನಗ ಮೋಸ ಗೀಸ ಅದು ಅಂತಂದ್ರ ನಿನ್ನ ಹೆಸರು ನೀನು ಬರ್ಕೋಬೇಕು, ನೀ ಓದ್ಬೇಕು, ಅಂಕಿಗಳನ್ನ ಬ್ಯಾಂಕ್ನಾಗ ಹೋದಾಗ ಬರ್ಕೋಬೇಕ, ನಿನ್ ಮಾಹಿತಿ ಬೇಕು ಬೇಡ. ಅಲ್ಲ ಒಂದ್ ಸುದ್ದಿ ಹೇಳ್ತೀನಿ ಕೇಳಿಲ್ಲ, ಮತ್ ನೀ ಯಾರ ಮುಂದೆ ಹೇಳ್ಬೇಡವ ಯವ್ವ, ನಿನ್ ಮುಂದೆ ಅಷ್ಟೇ ಹೇಳ್ತೀನಿ, ಯಾರ ಮುಂದೆ ಹೇಳ್ಬೇಡ. ನಮ್ದು ಮದಿವಿ ಗಟ್ಟಿಯಾಗಿತ್ತವ, ಗಟ್ಟಿ ಆದಾಗ ನಮ್ ಹಿರಿಯ ಪತ್ರ ಬರ್ದಾನವ. ಪತ್ರ ಬರ್ದ್ರ ಅವಾಗ ನಮ್ಮವ್ವ ಅಪ್ಪ ಈಕಿ ಸಾಲಿ ಕಲ್ತಿಲ್ಲ ಅಂತ ಹೇಳೇ ಇಲ್ಲ, ಅಯ್ಯ ಹುಡುಗಿ ಚಲೋ ಅದ ಬಿಡು ಮನಿ ಕೆಲಸ ಎಲ್ಲ ಮಾಡ್ಕೊಂಡು ಹೋಗ್ತಾಳ ಅಂತ ನಮ್ಮ ಅತ್ತಿ ಕೇಳಿಲ್ಲ. ಇವ್ರು ಕೊಡಾಕ್ ಹ್ಞೂ ಅಂದ್ರು. ಪತ್ರ ಬರುದವ ಮಲ್ಲಕ್ಕ ಹೇಳ್ತೀನಿ. ಹೆಂಗ್ ಓದ್ಲಿ, ಓದಾಕ ಬರುದಲ್ಲ ಗೊತ್ತಾಗ್ತೇಳಿ ನನಗೆ. ನೀ ಪತ್ರ ಹಿಡ್ಕೊಂಡು ಊರೆಲ್ಲ ಅಡ್ಡಾಡಿರ್ತಿಲ್ಲ, ಪತ್ರ ಓದ್ರಿ ಪತ್ರ ಓದ್ರಿ ಅಂತ. ಊರೆಲ್ಲ ಅಡ್ಡಾಡಿ ಇಲ್ಲಾನ ಅಲ್ಲಿ ಮಗಲ್ ಮನಿ ಈಕಿದ ಅಲ್ಲ ಮಾದೇವಕ್ಕ ಆಕಿ ಕೊಟ್ನ, ಆಕಿ ನನ್ಕಿಂತ ನಾಸಾಕತ್ತಾಳ ಓದಾಕ. ಮತ್ತ ಆದ್ರ ಅವತ್ ಮಾತ್ರ ಬಾಳ ಕೆಟ್ಟ ಅನಸ್ತೇವ ನನಗ. ನಂಗ ನಾಲ್ಕು ಅಕ್ಷರ ಬಂದಿತ್ತಂದ್ರ ನನ್ನ ಗಂಡನ ಪತ್ರ ಓದ್ತಿದ್ದೆ ಅಂತ ಅನ್ನಿಸ್ತು. ಆದ್ರೂ ಆಕಿ ಈಟೀಟ ಹೇಳಿದ್ಲು, ಲಗ್ನ ಯಾವಾಗ ಆಕೈತಿ, ಆ ಊರಿಗೆ ಕರ್ಕೊಂಡು ಹೋಗ್ತೀರಿ, ಗುಡಿಗೆ ಹೋಗೋಣ ಅಂತ ಎಲ್ಲ ಬರ್ತಿತ್ತು. ಈಗ ನಾಚತಿಯಲ್ಲ ಕಲವ, ಎಟ್ರಿ ನಾಚಲಿಕತ್ತಿ ಬಿಡಿ. ಪಾತ್ ನೋಡಿ ಸಾಕ್ಷರತಾ ಅಂದ್ರ ಆದ್ರ ನಾವೊಂದು ಏನ್ ಹೇಳ್ತೀನಿ ಗೊತ್ತೈತೇನಿ, ಈಗ ನನ್ಗ 50 ವರ್ಷ, ನೀನಗ ಬೇಡ, ನೀ ಏನ್ ಹೇಳಿದಲ್ಲ ಸಂಜೆ ಸಾಲಿ ಅದಕ್ಕೆ ಹೋಗಿ ಅಕ್ಷರ ಕಲಿತು ನನ್ನ ಗಂಡಗ ಅವತ್ತೇನ್ ಪತ್ರ ಬರ್ದಿದ್ರಲ್ಲ ಈಗ ಬರೋದಕ್ಕೆ ತೋರಿಸ್ತೀನಿ ನೋಡು. ನೋಡ್ದೇನ ನೀರು ಏನ್ ಕಮ್ಮಿ ಅದೇ ಬಿಡು ಕಲವ, ನೀನ್ ಸುಮ್ನಿರ್ಬೇ, ಒಂದ್ ಮಜಾ ಮಾಡ್ಬೇಕು. ಮತ್ತ ಗಾಪನ ಹಿಂಗಿದ್ರೆ ನನಗ ಒಟ್ಟು ಸಮ ಅನ್ಸದೆ ಅಲ್ವಾ ಯವ್ವ, ಅನ್ಸ್ಕೊಳು ಬೇಡ ಬಿಡು. ಬರೀ ಬರೀ ನೀನು ಈಗ ನಿನ್ ಗಂಡನ ಎಲ್ಲೆಲ್ಲಿ ಸುತ್ತ ಕರ್ಕೊಂಡು ಯಾರ ಮುಂದೆ ಹೇಳ್ಬಾರ್ದು ನೋಡ್. ಮತ್ತ ನಾಯನ್ ಹೇಳಂಗಿಲ್ಲ ಬಿಡು, ಮತ್ ನಾಯನ್ ನೀ ತಂದ್ ಕೊಟ್ರೆ ನಾಯನ್ ಓದಕ್ಕೆಲ್ಲ. ಮತ್ತ ಏ ಇಲ್ಲ ನಾನ ಓದ್ತಿರ್ತೀನಿ, ನಿನ್ಗೆ ಯಾಕೆ ತಂದ್ ಕೊಡ್ಲಿ. ಈಗ ನೋಡ ಕಲವ, ಹಿಂಗ ಕೂಡಕ್ಕೇನ ಒಂದ್ ಗಣಪತಿ ಹಾಡಾಟ ಕೇಳಿಸ್ತೀಯ ನನಗ. ನೀನ ಕೇಳಿಸ್ಬೇಕು ಚಂದ ಚಂದನ ಹಾಡು, ನೀನ ಕೇಳಿರ್ತೀನಿ, ಆಯ್ಲ್ ಕೇಳಿರ್ತೀನಿ, ನಿಮ್ ರೇಡಿಯೋದಾಗ ಎಷ್ಟು ಚಂದ ಚಂದ ಬರ್ತಿರ್ತಾವ. ಆತ್ ಕೇಳಿ ಬಿಡ ಹಂಗಾರ ಒಂದು ಗಣಪತಿ ಹಾಡು. ಬಿಡಿಸಿ ಚಂದ ಜ್ಞಾನವನಿತ್ತು ಮಂದಮತಿಯನು ಬಿಡಿಸಿ ಚಂದ ಜ್ಞಾನವನಿತ್ತು ಇಂದಿರೇಶನ ಪಾದ ಹೊಂದಿ ಪತರದಿ ಇಂದಿರೇಶನ ಪಾದ ಹೊಂದಿ ಪತರ ವಿಘ್ನವನು ನಾ ಆಗಳ ಹಾಡಿನ್ಕಿಂತ ಇದ ಹಾಡು ಚಂದ ಐತಿ. ಅಲ್ಲ ಈಗ ನಾಳೆ ಗಣಪ ಕುಂದಿರ್ತಾನೆ, ನೀವೇ ಹಿಂಗ ಭಾಷಣ ಹೊಡ್ಕೊಂತ ಕುಂತ ಅಂದ್ರ ನನ್ನ ಮನೆಗೂ ಇಟ್ಟು ಕೆಲ್ಸ ಹೊಟ್ಟೆ ಅವ. ಏನ್ ಮಾಡಕತ್ತಿ ಗಣಪತಿ ಹಬ್ಬಕ್ಕೆ ಮತ್ತೆ ಮಾಡ್ಬೇಕಲ್ಲ ಮೋದಕ ಕಡುಬು. ಅಲ್ವೇ ಕುಚ್ಚಿದ ಕಡುಬು ಮಾಡ್ತೀಯ ಏನು ಮೋದಕ ಮಾಡ್ತೀಯ ಅಂತ? ಎರಡೂ ಮಾಡ್ತೀನಿ ನಾನು, 21 ಮೋದಕ ಮಾಡಿ ನೈವೇದ್ಯ ಮಾಡ್ತೀನಿ, ಕಡುಬು ಮಾಡ್ತೀನಿ. 21 ಯಾಕೆ ಮಾಡ್ತಿದಿ? ನನಗೊಂದು 10 ಮಾಡ್ಕೊಡ್ಬಾರ್ದನೆ? ನಿಂಗೂ 21 ಮಾಡ್ಕೊಡ್ತೇನೆ ತೋ, 10 ಯಾಕೆ? ನಾನು ಗಣಪವನ ನೀನು ಬಾರಿ ನಗ ಚಟ್ಕೆ ಮಾಡಕ್ ಬಿಡಕಲ್ಲವ. ಮತ್ತ ಈಗ ಹೋಕೇನ, ಮತ್ತ ಕೆಲ್ಸ ಬಾಳದವ. ನಾಳೆ ಅಟ್ಟು ಗಣಪತಿ ನೋಡಕ್ ಬಾ, ಮತ್ ಮನಿ ಕಡೆ ಬರ್ತೀನಿ. ಒಂದಿಟ್ಟು ಇದು ನೋಡಿಲ್ಲ, ಪತ್ರಿ ಕರಿಕಿ ಹೊಲ್ದಾಗಿನ ತೆಗೆದಿಟ್ಟಿನಿ, ತಗೊಂಡೋಗು. ಒಂದ್ 4 ದಾಸವಾಳಿ ಹೂ ಅದಾವು, ಕಣಗಲಿ ಹೂ ಅದಾವು, ಎಲ್ಲಾ ಏರಿಸ್ಬೇಕು ಗಣಪತಿಗೆ ಪ್ರೀತಿ. ಹಾ ಕೊಟ್ಟ ಬಿಡು ಮತ್ತೊಂದು ಪಾಕಿಟ್ದಾಗ ತಗೋ. ಇದು ಇಂದಿನ ಗ್ರಾಮಲಕ್ಷ್ಮಿ ಕಾರ್ಯಕ್ರಮ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್ ಹಾಗೂ ಉಷಾ ಕುಲಕರ್ಣಿ. ಗ್ರಾಮಲಕ್ಷ್ಮಿ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಇನ್ನು ಮುಂದೆ ಬಯಲುಹೊಂಗಲ ತಾಲೂಕು ಬೆಣಚಿನ ಮರಡಿಯ ಪ್ರಕಾಶ್ ಬಯಲಪ್ಪ ತೋರಣಗಟ್ಟೆ ಹಾಗೂ ಸಂಗಡಿಗರಿಂದ ಭಜನಾ ಪದಗಳು. ಮಾದಾ ನಗಿ ಬಂತು ಎನಗ ಕಡಬುರಕಿಯ ಕಂಡು ಎಂತ ನಗಿ ಬಂತು ಎನಗ ಬಾ